ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ, ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ, 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ, ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತಿನ ಎಸ್ಟಿಎಂ ಆರೋಗ್ಯ ಸಂವಾದದಲ್ಲಿ ನಿಮ್ಮ ಎಸ್ಟಿಎಂ ವೈದ್ಯರು ಡಾಕ್ಟರ್ ರವಿ ಸವದತ್ತಿ. ಇವರ ಕಿರುಪರಿಚಯ ನಿಮಗಾಗಿ. ಡಾಕ್ಟರ್ ರವಿ ಸವದತ್ತಿ ಅವರು ಮೂಲತಃ ಬೆಳಗಾವಿಯವರು. ತಮ್ಮ BPT ಪದವಿಯನ್ನು ಇವರು 2000ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಬೆಳಗಾವಿಯ JNMC ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿಯಿಂದ ಮಾಡಿದರು. ನಂತರ ಇವರು MPT ಸ್ನಾತಕೋತ್ತರ ಪದವಿಯನ್ನು 2003ರಲ್ಲಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಬೆಂಗಳೂರಿನ ಪದ್ಮಶ್ರೀ ಇನ್ಸ್ಟಿಟ್ಯೂಟ್ ಆಫ್ ಫಿಸಿಯೋಥೆರಪಿಯಿಂದ ಪಡೆದರು. 2013ರಲ್ಲಿ KLE ವಿಶ್ವವಿದ್ಯಾಲಯದಿಂದ PhDಯನ್ನು ಕೂಡ ಇವರು ಮಾಡಿದ್ದಾರೆ. ಇವರು ಈ ಹಿಂದೆ 1 ವರ್ಷದ ಕಾಲ DY Patil ಕಾಲೇಜ್ ಆಫ್ ಫಿಸಿಯೋಥೆರಪಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. 2004ರಲ್ಲಿ SDM ಫಿಸಿಯೋಥೆರಪಿ ಕಾಲೇಜಿಗೆ ಸೇರಿದಂಥ ಇವರು ಕಳೆದ 20 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ರವಿ ಸವದತ್ತಿ ಅವರಿಗೆ ಸ್ವಾಗತ. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ವಿಷಯ ಮೊಣಕಾಲಿನ ಅಸ್ಥಿ ಸಂಧಿವಾತ ಮತ್ತು ಭೌತಿಕ ಚಿಕಿತ್ಸೆ. ಈಗ ಡಾಕ್ಟರ್ ರವಿ ಸವದತ್ತಿ ಅವರು ಕೆಲವು ಮಹತ್ವದ ಮಾಹಿತಿಗಳನ್ನು ನಿಮ್ಗೆ ಕೊಡ್ತಾರೆ. ಆ ಮಾಹಿತಿಗಳನ್ನು ಕೇಳಿಕೊಂಡು ನೀವು ನಂತರ ಡಾಕ್ಟರ್ಗೆ ನೇರವಾಗಿ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡ್ಕೊಳ್ಬಹುದು. ನಮಸ್ಕಾರ ಎಲ್ಲರಿಗೂ, ನಾನು ಡಾಕ್ಟರ್ ರವಿ ಸವದತ್ತಿ ಅಂತೇಳಿ. ನಿಮಗೆ ಇವತ್ತು ಅಸ್ಥಿ ಸಂಧಿವಾತ ಅಥವಾ ಸವಕಲಿ ರೋಗ, ಮಣಕಾಲಿನ ಸವಕಲಿ ರೋಗ ಬಗ್ಗೆ ಹೇಳ್ತೀನಿ. ಮಣಕಾಲಲ್ಲಿ 3 ಥರದ ಒಂದು ಮೂಳೆಗಳು ಇರ್ತವೆ. ಅದು ತೊಡೆಯ ಮೂಳೆ ಅಂದರೆ ಫೀಮರು, ಅದಲ್ಲದೆ ಮಣಕಾಲಿನ ಕೆಳಗಿರುವ ಮೂಳೆ ಅದು TBI ಅಂತ ಹೇಳಿಬಿಟ್ಟು, ಆಮೇಲೆ ಮಂಡಿ ಚಿಪ್ಪಿ ಅಂದರೆ ಪಟೆಲ. ಇವು 3 ಮೂಳೆಗಳು ಕೂಡಿದಾಗ ಅದು ಒಂದು ಮಣಕಾಲಿನ ಜಾಯಿಂಟ್ ಆಗ್ತದೆ. ಆ ಜಾಯಿಂಟಿನ ನಡುವು ಮೃದು ಅಂಗಾಂಶಗಳು ಇರ್ತವೆ, ಸಾಫ್ಟ್ ಟಿಶ್ಯೂ ಅಂತ ಹೇಳಿಬಿಟ್ಟು, ಅದಕ್ಕೆ ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತಲೂ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಯಾವುದೋ ಒಂದು ಕಾರಣಕ್ಕೆ ಈ ಆರ್ಟಿಕ್ಯುಲರ್ ಕಾರ್ಟಿಲೇಜಿಗೆ ಏನಾದರೂ ಹಾನಿ ಬಿದ್ದಿತ್ತಂದರೆ ಅಥವಾ ಏಟು ಬಿದ್ದಿತ್ತಂದರೆ ಇದು ಸವಕಲಿ ರೋಗದಲ್ಲಿ ಕಂಡುಬರುತ್ತದೆ. ಈ ಆರ್ಟಿಕ್ಯುಲರ್ ಕಾರ್ಟಿಲೇಜಿನ ಕೆಲಸ ಏನಂದರೆ ಇದು ಮಣಕಾಲಲ್ಲಿ ಶಾಕ್ ಅಬ್ಸರ್ವ್ ಥರ ಕೆಲಸ ಮಾಡ್ತದೆ. ಅದಲ್ಲದೆ ಇದು ಜಾಯಿಂಟನ್ನು ರಕ್ಷಣೆ ಮಾಡ್ತದೆ. ಯಾವುದೋ ಒಂದು ಕಾರಣಕ್ಕೆ ಇದು ಡ್ಯಾಮೇಜ್ ಆಗಿತ್ತಂದರೆ ಇದು ಒಂದು ಸವಕಳಿ ರೋಗದಲ್ಲಿ ಕಂಡುಬರ್ತದೆ. ಸವಕಳಿ ರೋಗದ ವಿಧಗಳು ಯಾವಿದ್ದಾವೆ? ಪ್ರಾಥಮಿಕ ಸವಕಳಿ ರೋಗ ಅಥವಾ ಅಸ್ಥಿ ಸಂಧಿವಾತ, ಇದಕ್ಕೆ ಕಾರಣಗಳು ಇರಲ್ಲ. ಆಮೇಲೆ ಇದು ವಯಸ್ಸಾದವರಲ್ಲಿ ಕಂಡುಬರುತ್ತದೆ. ಇನ್ನೊಂದು ವಿಧಗಳಲ್ಲಿ ಇನ್ನೊಂದು ಒಂದು ಟೈಪ್ ಏನಂದರೆ ದ್ವಿತೀಯ ಸವಕಳಿ ರೋಗ. ಇದಕ್ಕೆ ಹಲವಾರು ಕಾರಣಗಳು ಇರ್ತವೆ. ಏನಪ್ಪ ಅಂತಂದರೆ ಜಾಯಿಂಟಲ್ಲಿರುವ ಹಳೆ ಫ್ಯಾಕ್ಚರ್ ಕುಡ್ಕೊಂಡಿರ್ತದೆ, ಆದರೆ ಸರಿಯಾಗಿ ಕುತ್ಕೊಂಡಿರೋದಿಲ್ಲ, ಆವಾಗ ಸವಕಳಿ ರೋಗ ಬರೋ ಚಾನ್ಸಸ್ ಇರ್ತದೆ. ಅದಲ್ಲದೆ ಹಳೆಯ ಒಂದು ಜಾಯಿಂಟ್ ರೋಗ, ವಾಸಿಯಾಗಿರುವ ಹಳೆಯ ಜಾಯಿಂಟ್ ರೋಗದಲ್ಲಿ ಇದು ಒಂದು ಕಾಂಪ್ಲಿಕೇಶನ್ ಆಗಿ ಕಂಡುಬರ್ತದೆ. ಮೂಳೆಯ ವಿರೂಪತೆ, ಜಾಯಿಂಟಿನ ವಿರೂಪತೆ ಅಥವಾ ಸಡಲವಾದ ಪದರಗಳು ಇದ್ದಂದರೆ ಜಾಯಿಂಟಲ್ಲಿ, ಅದು ಲೂಸ್ ಬಾಡೀಸ್ ಅಂತ ಹೇಳ್ತೀವಿ ನಾವು, ಲೂಸ್ ಬಾಡೀಸ್ ಇನ್ ದ ಜಾಯಿಂಟ್, ಆ ಥರ ಇದ್ದಾಗ ಸವಕಳಿ ರೋಗ ಬರುವ ಚಾನ್ಸಸ್ ಭಾಳ. ಅದಲ್ಲದೆ ಬೇರೆ ಕಾರಣಗಳು ಏನಂದರೆ ಬೊಜ್ಜು, ಒಬೆಸಿಟಿ, ಸಕ್ಕರೆ ಕಾಯಿಲೆ, ಅನುವಿಷಿಕ ಕಾರಣಗಳು ಹೆರಿಡಿಟ್ರಿ, ಆಮೇಲೆ ಚಾಯಾಪಚಾಯ ಪರಿಸ್ಥಿತಿಗಳು ಇದ್ದಾಗ. ಉದಾಹರಣೆಗೆ ಗೌಟ್ ಅಂತ ಹೇಳ್ತೀವಿ, ಗೌಟಲ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಇದ್ದಿದ್ದರಿಂದ ಆ ಥರ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ ಜಾಯಿಂಟಲ್ಲಿ ಬಂದುಬಿಟ್ಟು ಸೌಕ್ಳಿ ರೋಗವನ್ನು ಅದು ತರಿಸ್ಕೊಳ್ತದೆ. ಅದಲ್ಲದೆ ಕೆಲವೊಂದು ಹಾರ್ಮೋನಲ್ ಪರಿಸ್ಥಿತಿಗಳು ಇದ್ದಾಗಲೂ ಕೂಡ ಸೌಕ್ಳಿ ರೋಗ ಬರೋ ಚಾನ್ಸಸ್ ಇರ್ತದೆ. ಆಮೇಲೆ ಜಾಯಿಂಟಲ್ಲಿ ಜಾಯಿಂಟಲ್ಲಿ ಹೆಮರೇಜ್, ಪುನರ್ವಿರತ ರಕ್ತಸ್ರಾವ ಇದ್ದಾಗ, ಫ್ರೀಕ್ವೆಂಟ್ ಜಾಯಿಂಟ್ ಹೆಮರೇಜ್ ಇದ್ದಾಗ ಸೌಕ್ಳಿ ರೋಗ ಬರೋ ಚಾನ್ಸಸ್ ಇರ್ತದೆ. ಈ ಸೌಕ್ಳಿ ರೋಗದ ಲಕ್ಷಣಗಳು ಏನು? ಇದು ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಕಂಡುಬರ್ತದೆ. ಆಮೇಲೆ ಹಿಪ್ಪು, ಮೊಣಕಾಲು ಮತ್ತು ಕೆಳಬೆನ್ನಿನ ಮೂಳೆಗಳಲ್ಲಿ ಇದು ಪ್ರಮುಖವಾಗಿ ಕಂಡುಬರ್ತದೆ. ಸಣ್ಣಾಗಿ ಎಲ್ಲೋ ಒಂದು ನೋವು ಕಂಟಿನ್ಯೂಸ್ ಆಗಿರ್ತದೆ ಮೊಣಕಾಲಲ್ಲಿ. ಅದು ಮೆಟ್ಲು ಹತ್ತು ಇಳಿಯುವಾಗ ಅಥವಾ ಬೆಟ್ಟ ಹತ್ತ ಇಳಿಯುವಾಗ ಅಥವಾ ನೆಲದ ಮೇಲೆ ಕುತ್ಕೊಂಡು ಏಳ್ತಾ ಇರುವಾಗ ಈ ನೋವು ಜಾಸ್ತಿ ಕಂಡುಬರ್ತದೆ. ಊತ, ಮೊಣಕಾಲಲ್ಲಿ ಊತನ ಕೂಡ ಕಂಡುಬರ್ತದೆ. ಅದಲ್ಲದೆ ನಾವು ಅದನ್ನು ಮೊಣಕಾಲು ಮುಟ್ಟು ನೋಡಿದರೆ ಎಲ್ಲೋ ಒಂದೆರಡು ಪಾಯಿಂಟಲ್ಲಿ ನೋವು ಜಾಸ್ತಿ ಕಂಡುಬರ್ತದೆ. ಮೊಣಕಾಲನ್ನು ತಪಾಸಣೆ ಮಾಡಿದಾಗ ಅದು ಬಿಸಿಯಾಗಿರುತ್ತದೆ. ಅದಲ್ಲದೆ ಅನಿಯತವಾದ ಅಥವಾ ಊದ್ಕೊಂಡಿರುವ ಜಾಯಿಂಟನ್ನು ಕೂಡ ನಾವು ನೋಡಬಹುದು. ಜಾಯಿಂಟದ ಸುತ್ತಮುತ್ತಲು ಇರುವ ಸನಯಗಳು ಅದು ದುರ್ಬಲವನ್ನು ಕಾಣಿಸಿಕೊಂಡುತ್ತದೆ, ಅಂದರೆ ವೀಕ್ನೆಸ್ ಆಫ್ ದ ಮಸಲ್ಸ್ ಅರೌಂಡ್ ದ ಜಾಯಿಂಟ್, ಈ ಥರ ಕಂಡುಬರ್ತದೆ. ಇದಕ್ಕೆ ತನಿಖೆಗಳು ಏನು ಅಂದರೆ ಯಾವ ಥರದ್ದು ನಾವು ಎಕ್ಸಾಮಿನೇಷನ್ ಮಾಡ್ತೀವಿ ಅಥವಾ ಯಾವ ಟೆಸ್ಟನ್ನು ಮಾಡ್ತೀವಿ? ಒಂದು ಎಕ್ಸ್ರೇ ತೆಗೆದುಬಿಟ್ಟು, ಮೊಣಕಾಲದ ಎಕ್ಸ್ರೇ ತೆಗೆದುಬಿಟ್ಟು ನೋಡಿದರೆ ಅದರಲ್ಲಿ ಯಾವ ಥರ ಚೇಂಜಸ್ ಕಂಡುಬರ್ತದೆ ಅಂತ ಹೇಳ್ತೀನಿ. ಇವಾಗ ಮೂಳೆ ನಡುವಿನ ಗ್ಯಾಪು ಕಡಿಮೆ ಆಗಿರ್ತದೆ, ಆಮೇಲೆ ಮೂಳೆ ಸ್ವಲ್ಪ ದಪ್ಪಾಗಿರುತ್ತದೆ ಜಾಯಿಂಟಲ್ಲಿ. ಅದಲ್ಲದೆ ಸಣ್ಣಾಗಿ ಮೂಳೆ ಬೆಳೆದಿರ್ತದೆ, ಆ ಕಡೆ ಕಡೆ ಎಲ್ಲೋ ಒಂದು ಕಡೆ ಪಾಯಿಂಟಲ್ಲಿ ಬೆಳೀತಾ ಇರ್ತಾರೆ, ಅದಕ್ಕೆ ಆಸ್ಟಿಯೋಫೈಟ್ಸ್ ಅಂತ ಹೇಳ್ತೀವಿ. ಆಮೇಲೆ ಸಡಲವಾದ ಪದರಿಗಳನ್ನು ಕೂಡ ಕಂಡುಬರ್ತವೆ. ಜಾಯಿಂಟ್ ವಿರೂಪತೆ ಅಂದರೆ ಡಿಫಾರ್ಮಿಟಿ ಜಾಯಿಂಟಲ್ಲಿ ಕಂಡುಬರ್ತದೆ. ಈಗ ಚಿಕಿತ್ಸೆ, ತೀವ್ರವಾದ ಒಂದು ಸ್ಟೇಜಲ್ಲಿರುವಾಗ, ಅಕ್ಯೂಟ್ ಸ್ಟೇಜಲ್ಲಿರುವಾಗ ಪ್ರಮುಖವಾಗಿ ರೆಸ್ಟನ್ನು ಕೊಡ್ತಾರೆ. ಆಮೇಲೆ ನಮ್ಮ ಆರ್ಥೋಪೆಡಿಕ್ ಡಾಕ್ಟರ್ ಕಡೆ ಹೋದಾಗ ಅವರು ನೋವು ಕಡಿಮೆ ಆಗೋಕ್ಕೆ ಮಾತ್ರೆಗಳು ಕೊಡ್ತಾರೆ. ಕೆಲವೊಂದು ಕಾಂಟ್ರೋಪ್ರೊಟೆಕ್ಟಿವ್ ಮಾತ್ರೆಗಳು ಇರ್ತವೆ, ಅಂದರೆ ನಿಮ್ಮ ಆರ್ಟಿಕ್ಯುಲರ್ ಕಾರ್ಟಿಲೇಜಿಗೆ ಸ್ಟ್ರೆಂತ್ ಕೊಡುವಂಥದ್ದು ಒಂದು ಮಾತ್ರೆಗಳು ಅವನು ಕೊಟ್ಟಿರ್ತಾರೆ. ಆಮೇಲೆ ವಿಸ್ಕೋ ಸಪ್ಲಿಮೆಂಟೇಷನ್ ಅಂತ ಇಂಜೆಕ್ಷನ್ಸ್ ಕೊಡ್ತಾರೆ, ಹೈಲುರಾನಿಕ್ ಆ್ಯಸಿಡ್. ಅದು ಜಾಯಿಂಟಿಗೆ ಆರ್ಟಿಕ್ಯುಲರ್ ಕಾರ್ಟಿಲೇಜಲ್ಲಿ ಲುಬ್ರಿಕೇಷನ್ ಇದು ಒಂದು ಕೆಲಸ ಮಾಡ್ತದೆ ಅದು. ಸೊ ಆ ಥರ ಒಂದು ಮಾತ್ರೆಗಳು ಅಥವಾ ಇಂಜೆಕ್ಷನ್ ಕೊಟ್ಟಿರ್ತಾರೆ ಆರ್ಥೋಪೆಡಿಕ್ ಡಾಕ್ಟರ್ಗಳಿಂದ ಕಡೆಯಿಂದ ಕೊಟ್ಟಿರ್ತಾರೆ ಅದು. ಭೌತಿಕ ಚಿಕಿತ್ಸೆ ಬಗ್ಗೆ ನಾನು ನಿಮಗೆ ಸ್ವಲ್ಪ ಜಾಸ್ತಿಯಾಗಿ ಹೇಳ್ತೀನಿ. ಅದೇನಪ್ಪ ಅಂತಂದರೆ ಚಿಕಿತ್ಸೆಯ ಗುರಿಗಳು ಏನು, ಭೌತಿಕ ಚಿಕಿತ್ಸೆಯ ಗುರಿಗಳು ಏನು? ನೋವು ಕಡಿಮೆ ಮಾಡಬೇಕು ಫಸ್ಟು, ಆಮೇಲೆ ಪೇಷಂಟಿಗೆ ಸಲಹೆ ಕೊಡಬೇಕಾಗ್ತದೆ. ಆಮೇಲೆ ಪ್ರಮುಖತೆಯಾಗಿ ನಾವು ವೇಟ್ ರಿಡಕ್ಷನ್ ಪ್ರೋಗ್ರಾಮನ್ನು ಹೇಳ್ಕೊಟ್ಟಿರ್ತೀವಿ, ಬ್ಯಾಲೆನ್ಸ್ ಟ್ರೈನಿಂಗ್, ಆಮೇಲೆ ಜಾಯಿಂಟ್ ರಕ್ಷಣೆಗೋಸ್ಕರ ನಾವು ಏನೇನು ಮಾಡಬೇಕು, ಆಮೇಲೆ ಜಾಯಿಂಟಿಗೆ ಡೀಲೋಡ್ ಮಾಡೋಕ್ಕೆ ನಾವು ಏನು ಮಾಡಬೇಕು, ಇವೆಲ್ಲ ಹೇಳ್ಕೊಡ್ತೀನಿ. ಈಗ ಸೌಕ್ಳಿ ರೋಗದಲ್ಲಿ ನಾವು ಫಸ್ಟು ನಾನು ಹೇಳಿದ ಪ್ರಕಾರ ಊತವನ್ನು ಕಂಡುಬರ್ತದೆ, ಆಮೇಲೆ ಅದು ಜಾಯಿಂಟ್ ಮುಟ್ಟು ನೋಡಿದಾಗ ಸ್ವಲ್ಪ ಬಿಸಿಯಾಗಿರ್ತದಲ್ಲ, ಸೊ ಆವಾಗ ಐಸ್ ಥೆರಪಿ ಕೊಡೋದು ಒಳ್ಳೆಯದು. ಅದು ಐಸ್ ಥೆರಪಿಯಿಂದ ಏನಂದರೆ ಅದು ಊತ ಮತ್ತು ಬಿಸಿ ಆಗಿರುವ ಒಂದು ಜಾಯಿಂಟು ಅದು ಟೆಂಪ್ರೇಚರ್ ಕಡಿಮೆ ಮಾಡಿಬಿಟ್ಟು ನೋವು ಕಡಿಮೆ ಮಾಡ್ತದೆ. ಅದೇ ದೀರ್ಘಕಾಲದಲ್ಲಿದ್ದಾಗ ಅಥವಾ ಕ್ರಾನಿಕ್ ಸ್ಟೇಜಲ್ಲಿದ್ದಾಗ ಹಾಟ್ ಪ್ಯಾಕ್ಸ್ ಅಥವಾ ಮೇನ್ ಥೆರಪಿ, ವ್ಯಾಕ್ಸ್ ಥೆರಪಿ ಅಂತ ಕೊಡ್ತೀವಿ. ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿಬಿಟ್ಟು ಅದು ಒಂಥರ ಟಿಶ್ಯೂ ರಿಪೇರ್ ಮಾಡಿ ಪೇನ್ ನೋವನ್ನು ಕಡಿಮೆ ಮಾಡ್ತದೆ. ನಮ್ಮಲ್ಲಿ ಇಲೆಕ್ಟ್ರಾನಿಕ್ ಯಂತ್ರಗಳನ್ನು ಕೂಡ ಇರ್ತವೆ. ಉದಾಹರಣೆಗೆ ಟೆನ್ಸ್ ಅಂತ ಹೇಳಿ ಒಂದು ಮಷಿನ್, ಅದು ಟ್ರಾನ್ಸ್ಕ್ಯೂಟೇನಿಯಸ್ ಇಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, ಈ ಥರ ಒಂದು ಯಂತ್ರ ಇರ್ತದೆ. ಅದು ನೋವುಗೋಸ್ಕರ ಕೊಟ್ಟಿರ್ತೀವಿ. ಅದಲ್ಲದೆ ಒಂದೆರಡು ಪಾಯಿಂಟಲ್ಲಿ ಎಲ್ಲಾದರೂ ಪೇನ್ ಇತ್ತು ಮೊಣಕಾಲಲ್ಲಿ, ಅಲ್ಟ್ರಾಸೌಂಡ್ ಥೆರಪಿ ಅಂತಲೂ ಒಂದು ಇರ್ತದೆ. ಅದು ಸೌಂಡ್ ವೇವ್ಸ್ ಮೂಲಕ ಅದು ಒಂದು ಥೆರಪಿ. ಅದು ಕೂಡ ನಾವು ಟಿಶ್ಯೂ ಎಲ್ಲಾದರೂ ಡ್ಯಾಮೇಜ್ ಆಗಿತ್ತಂದರೆ ಅದು ರಿಪೇರ್ ಮಾಡಿಬಿಟ್ಟು ನೋವು ಕಡಿಮೆ ಮಾಡ್ತದೆ. ಆಮೇಲೆ ಜಾಯಿಂಟ್ ರಕ್ಷಣೆ ಮಾಡುವ ವಿಧಾನಗಳು ಏನಪ್ಪ ಅಂತಂತಂದರೆ ಮೊಣಕಾಲ ಕಟ್ಟುಪಟ್ಟಿಗಳನ್ನು ನಾವು ಕೊಡ್ಬೋದು. ಉದಾಹರಣೆಗೆ ನೀ ಕ್ಯಾಪ್, ಎಲ್ಲರಿಗೂ ಗೊತ್ತಿರ್ತದೆ ಅದು ಸಾಕ್ಸ್ ಥರ ಇರ್ತದೆ. ಅದು ನೀ ಮೇಲೆ ಹಾಕಿಬಿಟ್ಟು, ಅಂದರೆ ಮೊಣಕಾಲ ಮೇಲೆ ಹಾಕಿಬಿಟ್ಟು ಅದು ನಡೀತಾ ಇರುವಾಗ ಹಾಕ್ಕೊಂಡಿರಬೇಕು, ನೀ ಕ್ಯಾಪ್ ಅಂತ ಹೇಳ್ತೀವಿ. ಅದಲ್ಲದೆ ನೀ ಬ್ರೇಸ್, ಆಮೇಲೆ ನೀ ಟೇಪಿಂಗು. ಟೇಪಿಂಗ್ ಅಂದರೆ ಪಟ್ಟಿ ಹಾಕಿರ್ತಾರೆ ಮೊಣಕಾಲು ರಕ್ಷಣೆಗೋಸ್ಕರ ಅಂಥೇಳಿ. ಅದಾದಮೇಲೆ ಕೆಲವೊಂದು ಜಾಯಿಂಟ್ ಲೀಡ್ ಡಿ ಲೋಡಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಅಂದರೆ ಅವು ತಂತ್ರಗಳು ಏನಪ್ಪ ಅಂತಂದರೆ ಜಾಯಿಂಟಿನ ಸುತ್ತಮುತ್ತ ಇರುವ ಸ್ನಾಯುಗಳು ಮಸಲ್ಸ್ ಬಲಪಡಿಸುವ ವ್ಯಾಯಾಮಗಳನ್ನು ನಾವು ಹೇಳಿರ್ತೀವಿ. ಆಮೇಲೆ ಭಾಳ ನೋವಿತ್ತು ಅವರಿಗೆ ನಡೆಯೋಕ್ಕೆ ಆಗ್ತಾಯಿಲ್ಲ ಅಂದರೆ ಒಂದು ಕೋಲ್ ಕೊಡೋದು, ಕೋಲ್ ಕೊಟ್ಟುಬಿಟ್ಟು ಅದು ಜಾಯಿಂಟ್ ಡಿಲೋಡ್ ಮಾಡ್ಕೋಬೋದು. ಆಮೇಲೆ ಅದರಿಂದ ಸ್ವಲ್ಪ ನೋವು ಕಡಿಮೆ ಆಗ್ತದೆ. ಅದಲ್ಲದೆ ನಮ್ಮ ಮೈ ಭಾರವನ್ನು ನಾವು ಕೋಲ್ ಮೇಲೆ ಹಾಕಿಬಿಟ್ಟು ಅದು ನೋವು ಕಡಿಮೆ ಮಾಡ್ಬೋದು. ಅದಲ್ಲದೆ ಟ್ರ್ಯಾಕ್ಷನ್ ಟು ದ ಜಾಯಿಂಟ್ ಕೊಡ್ಬೋದು. ಆಮೇಲೆ ಈ ಥರ ಸೌಕಳಿ ರೋಗಕ್ಕೆ ಸ್ವಿಮ್ಮಿಂಗ್, ಅದು ಒಂದು ಒಳ್ಳೆಯ ಟ್ರೀಟ್ಮೆಂಟ್. ವಾಕಿಂಗ್ ಕಂಟಿನ್ಯೂ ಮಾಡೋಕ್ಕೆ ಹೇಳ್ತೀವಿ, ಅದನ್ನು ನಾವು ಬಿಡಬಾರ್ದು. ಸೈಕ್ಲಿಂಗ್ನೂ ಕೂಡ ಮಾಡ್ಬೋದು. ಅದಲ್ಲದೆ ಯಾವ ಸಲಹೆಗಳನ್ನು ನಾವು ಕೊಡ್ತೀವಿ, ವೇಟ್ ರಿಡಕ್ಷನ್ ಅಂದರೆ ತೂಕ ಕಡಿಮೆ ಮಾಡುವ ಒಂದು ತರಬೇತಿ, ಅದನ್ನು ನಾವು ಫಸ್ಟ್ ಪ್ರಮುಖವಾಗಿ ಜನರಿಗೆ ಹೇಳಿರ್ತೀವಿ. ಆಮೇಲೆ ಜಾಸ್ತಿ ಮೆಟ್ಲು ಹತ್ತೋದು ಇಳಿಯೋದು ಮಾಡಬಾರ್ದು. ಆಮೇಲೆ ನೆಲದ ಮೇಲೆ ಕೂತ್ಕೊಂಡು ಏಳೋದು, ಅದು ಒಂದು ಸಾಧ್ಯ ಆದಷ್ಟು ಕಡಿಮೆ ಮಾಡಿ. ಆಮೇಲೆ ವೆಸ್ಟರ್ನ್ ಟಾಯ್ಲೆಟ್ ನೀವು ವಾಪರಿಸಿದರೆ ಒಳ್ಳೆಯದು, ಯಾಕಂದರೆ ನೆಲದ ಮೇಲೆ, ನಮ್ಮ ಇಂಡಿಯನ್ ಟಾಯ್ಲೆಟಲ್ಲಿ ನಾವು ನೆಲದ ಮೇಲೆ ಕೂಡ್ತೀವಲ್ಲ, ಸೊ ಅದರಿಂದ ನೋವು ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ಅದು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಶುಗರ್ ಲೆವೆಲ್ ಜಾಸ್ತಿ ಇತ್ತಂದರೆ ಅದು ಒಂದು ಕಂಟ್ರೋಲ್ ಮಾಡ್ಕೊಂಡು ಇಟ್ಕೋಬೇಕು, ಯಾಕಂದರೆ ಅದರಿಂದ ಹೀಲಿಂಗ್ ಕಡಿಮೆ ಆಗಿಬಿಟ್ಟು ಗಾಯ ಮಾಯಲ್ಲ ಮೊಣಕಾಲಲ್ಲಿ. ಆಮೇಲೆ ಪೋಶ್ಚರಲ್ ಕರೆಕ್ಷನ್ ಅಂದರೆ ನಾವು ಯಾವುದಾದ್ರೂ ಒಂದು ಬ್ಯಾಡ್ ಪೋಶ್ಚರಲ್ಲಿ ಇದ್ದೀವಿ ಅಂದರೆ ಆವಾಗ ಅದನ್ನು ಸರಿಪಡಿಸಬೇಕಾಗ್ತದೆ. ಇವು ಯಾವ ವರ್ಕ್ ಆಗಲಿಲ್ಲ ಅಂದರೆ ಲಾಸ್ಟ್ ಆಪ್ಷನ್ ಇರೋದು ಸರ್ಜರಿ. ಸರ್ಜರಿಯಲ್ಲಿ ಎಲ್ಲಾದರೂ ಮೂಳೆ ವಿರೂಪತೆ ಇತ್ತಂದರೆ ಅದನ್ನು ಅವರು ಸರ್ಜರಿಯಿಂದ ಕರೆಕ್ಟ್ ಮಾಡ್ತಾರೆ. ಜಾಯಿಂಟಲ್ಲಿ ವಿರೂಪತೆ ಇತ್ತಂದರೆ ಅಥವಾ ಪೇನ್ ಜಾಸ್ತಿ ಇತ್ತು ಅಥವಾ ಅವರಿಗೆ ಟಾಲರೇಟ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಜಾಯಿಂಟ್ ರೀಪ್ಲೇಸ್ಮೆಂಟ್ ಮಾಡ್ತಾರೆ. ಆತ್ಮೀಯ ಕೇಳುಗರೇ, ಡಾಕ್ಟರ್ ಹೇಳಿದಂತಹ ಮಾಹಿತಿಗಳನ್ನೆಲ್ಲ ನೀವು ಕೇಳ್ಕೊಂಡಿರಿ. ಇನ್ನು ನೀವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡ್ಕೊಳ್ಬಹುದು. ಹಲೋ ಹಲೋ ಹಲೋ, ಯಾರು ಮಾತಾಡೋದು? ಧ್ರುವ ಆನಂದ್ ಸರ್, ಮಾಲ್ಕೊಂಡಿ ಮಾತಾಡ್ಕೇತೀನಿ ಡಾಕ್ಟರ್. ಹೇಳ್ರಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಪ್ರಶ್ನೆ ಏನಂದ್ರೆ ಆಸ್ಟಿಯೋಪೊರೋಸಿಸ್ ಮತ್ತು ಆರ್ಥಿಕ ಡಿಫ್ರೆನ್ಸ್ ಏನದೆ, ಮತ್ತೆ ಈ ಲೇಸರ್ ಟ್ರೀಟ್ಮೆಂಟ್ ಕಡಿಮೆ ಮಾಡ್ತಾರ ಫಾರಿನ್ದಾಗ, ಅದು ಇಂಡಿಯಾದಾಗ ಬಂದದೇನಂತ ಹೇಳಿ. ಆಮೇಲೆ ಆಯುರ್ವೇದಿಕ್ ಹೋಮಿಯೋಪತಿ ಕೇಸ್ ಇಫೆಕ್ಟಿವ್ ಆಗ್ತಾವು ಇರ್ಬೇಕಾಯ್ತ್ರಿ. ನೀವ್ ಹೇಳ್ದಂಗೆ ಜೆನೆಟಿಕ್ ಫ್ಯಾಕ್ಟರ್ಸ್ ಬಹಳ ಇದ್ರಾಗ ಇಂಪಾರ್ಟೆಂಟ್ ರೋಲ್ ಮಾಡ್ತಾವ ಜೆನೆಟಿಕ್ ಫ್ಯಾಕ್ಟರ್. ಹೌದು. ಆಮೇಲೆ ಹೆಚ್ಚು ವಾಕಿಂಗ್, ಬಹಳ ವಾಕಿಂಗ್ ಮಾಡಿದ್ರು ಕೆಟ್ಟ, ಮ್ಯಾಲಿ ಕೆಳಗೆ ಯೂಸ್ ಮಾಡ್ತಾ ಇಂಡಿಯನ್ ಟಾಯ್ಲೆಟ್ ಉಪಯೋಗ ಮಾಡೋದು ಕೆಟ್ಟ, ಕಬ್ಬಡ ಉಪಯೋಗ ಹುಡುಕು ಡಾಕ್ಟರ್. ಓಕೆ, ಫಸ್ಟ್ ನಿಮ್ಮ ಪ್ರಶ್ನೆಗೆ ಆಸ್ಟಿಯೋಪೊರೋಸಿಸ್ ಮತ್ತು ಆಸ್ಟಿಯೋ ಆರ್ಥ್ರೈಟಿಸ್ ಇದರಲ್ಲಿ ಡಿಫರೆನ್ಸ್ ಏನಪ್ಪ ಅಂತಂದರೆ, ಆಸ್ಟಿಯೋಪೊರೋಸಿಸಲ್ಲಿ ಮೂಳೆಯಲ್ಲಿರುವ ಕ್ಯಾಲ್ಶಿಯಂ ಕಡಿಮೆ ಆಗಿರ್ತದೆ ರೀ, ಆಯಿತಾ. ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಜಾಯಿಂಟಲ್ಲಿ ಇರುವ ಒಂದು ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತ ಹೇಳಿ ಮೃದು ಅಂಗಾಂಶ ಇರ್ತದೆ, ಅದು ಡ್ಯಾಮೇಜ್ ಆಗಿರ್ತದೆ ಅಥವಾ ಅದಕ್ಕೆ ಒಂದು ಗಾಯ ಆಗಿರ್ತದೆ. ಓಕೆ, ಸೊ ಆಸ್ಟಿಯೋಪೊರೋಸಿಸ್ ಅಂತ ಇವತ್ತಿಂದು ವಿಷಯ ಅಲ್ಲ. ಸೊ ಇದನ್ನು ನಾವು ಒಂದು ಸ್ವಲ್ಪ ಸೈಡಿಗೆ ಇಟ್ಬಿಟ್ಟು ಆಸ್ಟಿಯೋ ಅರ್ಥ್ರೈಟಿಸ್ ಬಗ್ಗೆ ನಾನು ಹೇಳ್ತೀನಿ. ಇವಾಗ ಕೆಲವೊಬ್ಬರಿಗೆ ಅದು ಇಂಡಿಯನ್ ಟಾಯ್ಲೆಟ್ ವಾಪಸ್ ಬೇಡ ಅಂತ ನಾನು ಹೇಳಿದ್ನಲ್ಲ. ಸೊ ವೆಸ್ಟರ್ನ್ ಟಾಯ್ಲೆಟ್ ವಾಪರ್ಸಿದ್ರೆ ಏನಾಗ್ತದೆ ಅಂದರೆ ನಾವು ನೆಲದ ಮೇಲೆ ಕೊಡೋದು ಒಂದು ಕಡಿಮೆ ಆಗ್ತದೆ. ಸೊ ಅದಕ್ಕೋಸ್ಕರ ವೆಸ್ಟರ್ನ್ ಟಾಯ್ಲೆಟ್ ವಾಪರ್ಸೋದು ಒಳ್ಳೆಯದು. ಆಮೇಲೆ ಈಗ ಟ್ರೀಟ್ಮೆಂಟು ಫಾರಿನಲ್ಲಿರುವ ಟ್ರೀಟ್ಮೆಂಟು ಆಸ್ಟಿಯೋ ಅರ್ಥ್ರೈಟಿಸಿಗೆ ಇಲ್ಲಿಯೂ ನಾವು ಕೊಡ್ತೀವಿ. ಯಾಕಂದರೆ ನಮ್ಮ ಕಡೆ ಇವಾಗ ಇರುವ ತಂತ್ರ ಇರುವ ಮಷಿನ್ಸು ಅವೆಲ್ಲ ಲೇಟೆಸ್ಟ್ ಆಗಿ ಇದ್ದಿದ್ದರಿಂದ ಫಾರಿನಲ್ಲಿ ಕೊಡುವ ಟ್ರೀಟ್ಮೆಂಟ್ ಮತ್ತು ಇಲ್ಲಿ ಕೊಡುವ ಟ್ರೀಟ್ಮೆಂಟಲ್ಲಿ ಜಾಸ್ತಿ ವ್ಯತ್ಯಾಸ ಇಲ್ಲ. ಸೊ ಅಲ್ಲಿ ಯಾವ ಎಲೆಕ್ಟ್ರಾನಿಕ್ ಯಂತ್ರಗಳು ಇದ್ದಾವೋ ಅವೇ ಎಲೆಕ್ಟ್ರಾನಿಕ್ ಯಂತ್ರಗಳು ನಮ್ಮಲ್ಲಿ ಕೂಡ ಇದೆ. ಸೊ ಅದಕ್ಕೋಸ್ಕರ ನಾನು ಡಿಫ್ರೆನ್ಸ್ ಏನು ಕಂಡು ಬರಲ್ಲ ಅದರಲ್ಲಿ. ಆದರೆ ಟ್ರೀಟ್ಮೆಂಟ್ ಮಾತ್ರ ಸಿಮಿಲರ್ ಇಫೆಕ್ಟಿವ್ ಇರ್ತದೆ. ಹಲೋ, ನಾವು ಮಾತಾಡೋದು. ನಮಸ್ತೆ, ತಮ್ಮ ಪ್ರಶ್ನೆ ಕೇಳ್ರಿ. ಹೇಳ್ರಿ. ನಮಸ್ಕಾರ, ಹೇಳಿ. ನಮಸ್ತೆ. ಬರೀ ಮಡಿಕಾಲಿಗೆ ಅಷ್ಟೇ ಬರ್ತೈತೆ, ಮತ್ತೆ ಬೇರೆ ಕಡೆ ಎಲ್ಲಿ ಇಫೆಕ್ಟ್ ಆಗಲ್ಲ. ಹಾ, ಇದು ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು ನೀವು ಕೇಳ್ತಾ ಇರೋದು. ಇದು ಮಣಕಾಲಲ್ಲಿ ಅಷ್ಟೇ ಅಲ್ಲ, ಹಿಪ್ ಜಾಯಿಂಟು ಮತ್ತು ಕೆಳಬೆನ್ನಿನ ಮೂಳೆಗಳಲ್ಲಿನೂ ಕೂಡ ಕಂಡು ಬರ್ತದೆ ಇದು ಸಾಮಾನ್ಯವಾಗಿ. ಆಮೇಲೆ ಬಹಳ ರೇರ್ ಆಗಿ ನಮ್ಮ ಶೋಲ್ಡರ್ ಜಾಯಿಂಟ್ ಅಲ್ಲಿನೂ ಕಾಣ್ತದೆ. ಇದು ಐತೆ ಅಂತೇಳಿ ನಮ್ಗೆ ಹೆಂಗ್ ಕನ್ಫರ್ಮ್? ನೀವು ಹೆಂಗ್ ಕನ್ಫರ್ಮ್ ಅಪ್ಪ ಅಂತಂದ್ರೆ, ಒಂದು ಕೆಲವೊಂದು ಲಕ್ಷಣಗಳು ಇರ್ತವೆ. ಇವಾಗ ನಾನು ಹೇಳಿದ್ನಲ್ಲ, ಬಾವು ಬಂದಿರ್ತದೆ ಕಾಲಲ್ಲಿ ಅಥವಾ ಊತ ಅಂತ ಹೇಳ್ತೀವಿ. ಹಾ, ಆಮೇಲೆ ಮೆಟ್ಲ ಹತ್ತುವಾಗ ಅಥವಾ ಬೆಟ್ಟ ಹತ್ತುವಾಗ ನೋವು ಜಾಸ್ತಿ ಇರ್ತದೆ. ಆಮೇಲೆ ಇನ್ನೊಂದು ನೆಲದ ಮೇಲೆ ಕೂತ್ಕೊಂಡು ಹೇಳ್ತಾ ಇರುವಾಗ ಆವಾಗ ನೋವು ಜಾಸ್ತಿ ಆಗಿರುತ್ತದೆ. ಓಕೆ, ಆಮೇಲೆ ನೀವು ಮಣಕಾಲು ಮುಟ್ ನೋಡಿದ್ರೆ ಸ್ವಲ್ಪ ಬಿಸಿ ಆಗಿರ್ತದೆ ಅದು. ಓಕೆ, ಅದಲ್ಲದೆ ನಿಮಗೆ ಅಷ್ಟೇ ಡೌಟ್ ಬರ್ತಾ ಇದೆ ಅಂದರೆ ಒಂದು ಎಕ್ಸ್ರೇ ತೊಕೊಂಡ್ಬಿಡಿ. ಎಕ್ಸ್ರೇ ತೊಕೊಂಡ್ಬಿಟ್ರೆ ನಿಮಗೆ ಅದರಲ್ಲಿ ಕ್ಲಿಯರಾಗಿ ಕಂಡು ಬರ್ತದೆ. ಅದು ಮೂಳೆ ನಡುವಿನ ಗ್ಯಾಪ್ ಕಡಿಮೆ ಆಗಿರ್ತದೆ. ಆಮೇಲೆ ಕೆಲವೊಂದು ಕಡೆಗೆ ಮೂಳೆ ಬೆಳೆದಿರ್ತದೆ ಆ ಕಡೆ ಕಡೆ. ಆಮೇಲೆ ಸಡಲ ಪದರಿಗಳು ಇರ್ತವೆ, ಲೂಸ್ ಬಾಡೀಸ್ ಅಂತ ಹೇಳ್ತೀವಲ್ಲ. ಆಮೇಲೆ ಜಾಯಿಂಟಿನ ವಿರೂಪತೆ ಇರ್ತದೆ, ಅಂದರೆ ಸ್ವಲ್ಪ ಜಾಯಿಂಟ್ ಡಿಫಾರ್ಮ್ ಯಾಸಿಕ ಅಂತ ಇರ್ತದೆ ಎಕ್ಸ್ರೇಯಲ್ಲಿ. ಸೊ ಇವೆಲ್ಲ ಲಕ್ಷಣಗಳು ಇದ್ರೆ ಫುಡ್ಡಿನೊಳಗೆ ಚೇಂಜಸ್ ಅಂದ್ರೆ ಏನು, ಮೈ ತೂಕ ಜಾಸ್ತಿ ಮಾಡುವಂತ ಊಟದ ಪದಾರ್ಥಗಳು ಊಟನೂ ತಿನ್ನಬಾರ್ದು. ಉದಾಹರಣೆಗೆ ಫ್ಯಾಟ್ನೆಸ್ ಜಾಸ್ತಿ ಬರುವಂಥದ್ದು, ಇವಾಗ ಅದು ಇದು ಇರ್ಬೋದು ಏನು, ತುಪ್ಪ ಅಥವಾ ಇದು ನಾನ್ ವೆಜಿಟೇರಿಯನಲ್ಲಿ ತೂಕ ಜಾಸ್ತಿ ಆಗುವಂಥದ್ದು ಬಹಳಷ್ಟು ಇವು ಇರ್ತವೆ, ಅವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಶುಗರ್ ಕಡಿಮೆ ಮಾಡಿ, ಆಮೇಲೆ ವಾಕಿಂಗ್ ಕಂಟಿನ್ಯೂ ಮಾಡಿ, ತೂಕ ಜಾಸ್ತಿ ಆಗಬಾರ್ದಂಗೆ ನೋಡ್ಕೋಬೇಕಷ್ಟೆ. ಹಲೋ, ಹಲೋ, ನಿಮ್ಮ ನಮಸ್ತೆ ಮೇಡಮ್. ನಮಸ್ತೆ, ನೀವು ರೇಡಿಯೋ ಸೆಟ್ಟಿಂದ ದೂರ ಇದ್ದೀರಲ್ಲ. ನಿಮ್ಮ ಊರಿನ ಹೆಸರು ಹೇಳ್ರಿ, ಹೆಸರು ಹೇಳ್ರಿ, ಪ್ರಶ್ನೆ ಕೇಳ್ರಿ. ಹಲೋ ಡಾಕ್ಟರ್, ಕೇಳ್ತಾ ಇದ್ದಾರೆ, ನೀವು ಎಲ್ಲಿಂದ ಕರೆ ಮಾಡ್ತೀರಿ? ನಾನು ಬೆಳಗಾವಿ ಜಿಲ್ಲೆ ರಾಯಚೂರು ತಾಲೂಕು ಮೂಳ್ಕೊಳ್ಳದಿಂದ ಶಿವಲಿಂಗ ಹಿರೇಮಠ ಮಾತಾಡ್ತಿರೋಣ. ಹಿರೇಮಠ ಕೇಳ್ರಿ ಪ್ರಶ್ನೆ. ಡಾಕ್ಟರ್, ಡಾಕ್ಟರ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ರೀ. ಹಾ ಸರ್, ನಾನು ಪ್ರಶ್ನೆ ಏನಂದ್ರೆ, ಈಗ ಏನು ನಡೆದಲ್ರಿ, ಇದು ರೋಗ ನಮಗೆ ಬರದಂತೆ ಅಥವಾ ಮುಂದಕ್ಕೆ ಹಾಕಲು ಏನಾದರೂ ಪ್ರಿಕಾಷನ್ ಮೇಜರ್ಸ್ ಅದ ಅಂತ ಸರ್ ಅದನ್ನ ಕೇಳ್ತಾರೆ ಪ್ರಶ್ನೆ. ಇದು ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಕಂಡು ಬರ್ತದೆ. ಓಕೆ, ನೀವು ಯಂಗ್ ಏಜ್ ಅಲ್ಲಿ ಇರುವಾಗನೇ ಒಂದ್ ಸ್ವಲ್ಪ ವ್ಯಾಯಾಮು, ವಾಕಿಂಗು, ಸೈಕ್ಲಿಂಗು, ರನ್ನಿಂಗು ಆ ತರ ಮಾಡ್ತಾ ಇದ್ರೆ ಬಹಳ ಒಳ್ಳೇದು. ಓಕೆ, ಅದಲ್ಲದೆ ನೀವು ಶೂಸ್ ಅಥವಾ ನೀವು ಚಪ್ಪಲಿ ಯಾವ್ದು ವಾಪರ್ಸ್ತಿರಲ್ಲ ಅದು ಸ್ವಲ್ಪ ಮೆದುವಾಗಿದ್ರೆ ಒಳ್ಳೇದು. ಆಮೇಲೆ ಕಂಟಿನ್ಯೂಸ್ ಆಗಿ ನಿಮ್ಮ ಊಟದ ಒಂದು ಲಿಮಿಟಲ್ಲಿ ಊಟ ಮಾಡಬೇಕು. ಆಮೇಲೆ ಮೈಯಲ್ಲಿ ತೂಕ ಜಾಸ್ತಿ ಆಗಬಾರ್ದಂಗೆ ನೋಡ್ಕೊಳ್ಳಿ. ಓಕೆ, ನಮ್ಮ ತೂಕ ಯಾವಾಗ ಜಾಸ್ತಿ ಆಗ್ತದಂದರೆ ಒಂದು BMI ಅಂತ ಹೇಳಿ ನಾವು ಹೇಳ್ತೀವಿ, ಅದು ಬಾಡಿ ಮಾಸ್ ಇಂಡೆಕ್ಸ್. ಅದು ಏನಾದ ಅದು ನಾರ್ಮಲಿ 18-24 ಅಂತ ಇರಬೇಕು. ಅದು ಏನಾದರೂ 25 ಮೇಲೆ ಇತ್ತಪ್ಪ ಅಂತಂದರೆ ಅದು ಓವರ್ ವೇಟ್ ಅಂತ ಹೇಳ್ತೀವಿ. ಸೊ ಆ ಥರ ಬಾಡಿ ವೇಟ್ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊತಿದ್ಬಿಟ್ಟು ಬಾಡಿ ವೇಟ್ ಜಾಸ್ತಿ ಮಾಡಲ್ದಂಗೆ ನೋಡಿಕೊಂಡ್ರೆ ಈ ಥರ ಪ್ರಾಬ್ಲಮ್ಸನ್ನು ನಾವು ಬಹಳ ಮಾಸ್ಟಿಗೆ ಕಡಿಮೆ ಮಾಡ್ಕೋಬಹುದು. ಡಾಕ್ಟರ್, ನೀವು ಆರಂಭದೊಳಗ ನಮಗೆ ಹೇಳಿರಿ ಆಸ್ತಿ ಸಂಧಿವಾತ ಇದಕ್ಕೆ ಕಾರಣಗಳೇನು ಅಂತ ಹೇಳಿ. ಆದರೂ ನಾ ಇನ್ನೊಮ್ಮೆ ಕೇಳ್ತೀನಿ ನಿಮಗೆ, ನೀವು ಹೇಳಿದಂಗ ದೇಹದ ತೂಕ ಹೆಚ್ಚಾಗಿರೋದು ಒಂದು ಕಾರಣ, ಮತ್ತೇನು ಕಾರಣಗಳು? ಹಳೇದು ಯಾವುದಾದ್ರೂ ಒಂದು ಫ್ಯಾಕ್ಚರ್ ಆಗಿತ್ತಪ್ಪ ಜಾಯಿಂಟಲ್ಲಿ, ಆವಾಗ ಇದು ಒಂದು ಕಾಂಪ್ಲಿಕೇಶನ್ ಆಗಿ ಕಂಡು ಬರ್ತದೆ. ಅಥವಾ ವಾಸಿಯಾದ ಹಳೆಯ ಜಾಯಿಂಟಿನ ರೋಗ ಇತ್ತಪ್ಪ ಅಂತಂದರೆ ಆವಾಗೂ ಕೂಡ ಇದು ಕಂಡು ಬರ್ತದೆ. ಮೂಳೆಯ ವಿರೂಪತೆ ಅಂದರೆ ಜಾಯಿಂಟ್, ಮೂಳೆಯ ವಿರೂಪತೆ ಮತ್ತು ಜಾಯಿಂಟಿನ ವಿರೂಪತೆ. ಮೂಳೆಯಲ್ಲಿ ಏನಾದರೂ ಸ್ವಲ್ಪ ಅಡ್ಡಿತಡಿ ಬೆಳೆದಿರ್ತಂದರೆ, ಜಾಯಿಂಟಲ್ಲಿ ಏನಾದರೂ ಡಿಫಾರ್ಮಿಟಿ ಇತ್ತಂದರೆ ಆವಾಗ ಇದು ಕಂಡು ಬರ್ತದೆ. ಸಕ್ಕರೆ ಕಾಯಿಲೆಯಲ್ಲಿ ಇದು ಒಂಥರ ಕಂಡುಬರುವ ಚಾನ್ಸಸ್ ಜಾಸ್ತಿ. ಆಮೇಲೆ ಕೆಲವೊಂದು ಮೆಟಬಾಲಿಕ್ ಡಿಸಾರ್ಡರ್ಸ್, ಚಯಾಪಚಯ ಪರಿಸ್ಥಿತಿಗಳಲ್ಲಿ, ಎಕ್ಸಾಂಪಲ್ ಗೌಟ್, ಉದಾಹರಣೆಗೆ ಗೌಟ್ ಇದ್ದಾಗ. ಮತ್ತು ಸರ್, ಇದು ಅನುವಂಶೀಯವಾಗಿ ಬರಬಹುದಾ? ನಮ್ಮ ತಂದೆ ತಾಯಿ ಯಾರಿಗಾದರೂ ಇದ್ರೆ ನಮ್ಗೆ ಬರುವ ಸಾಧ್ಯತೆ ಇದೆಯಾ? ಹಾಂ, ಕೆಲವೊಂದು ರಿಪೋರ್ಟ್ಸಲ್ಲಿ ಇದರ ಕಂಡು ಬಂದಿದೆ, ಅನುವಂಶಿಕ ಕಾರಣಗಳನ್ನು ಕೂಡ ಕಂಡು ಬರ್ತದೆ ಇದು ಇದ್ದಾಗ. ಹಲೋ, ಹಾಂ ನಮಸ್ಕಾರ ರೀ. ನಮಸ್ಕಾರ, ಹೇಳಿ. ತಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಿ? ಅಮ್ಮನಭಾವಿಂದ ಅಂತ. ಇನ್ನೊಮ್ಮೆ ಹೇಳ್ರಿ. ವೆಂಕಣ್ಣ ಭಟ್ ಜೋಶಿ, ಅಮ್ಮನಭಾವಿ, ಇಲ್ಲಿ ಧಾರವಾಡ ಸರ್. ಕೇಳ್ರಿ ಪ್ರಶ್ನೆ. ಸರ್ ನಮಸ್ಕಾರ. ನಮಸ್ಕಾರ ರೀ, ನಮಸ್ಕಾರ, ಹೇಳಿ. ನನಗೆ ವೆಂಕಣ್ಣ ಭಟ್ ಜೋಶಿ ಅಂತ, 67 ವಯಸ್ಸಿಗೆ. ಹಾಂ ರೀ. ನಾವು ಅಲ್ಲಿ ಇದಕ್ಕೆ ಒಮ್ಮೆ ನಮ್ಗೆ ಮೊಣಕಾಲಿನ ಪೂರ್ತಿ ಎಲ್ಲ ಇದು ಮಾಡಿದ್ರೆ, ಎಕ್ಸ್ರೇ ತೆಗೆಸಿ ನೋಡಿದ್ರೆ ಜಾಯಿಂಟು ಬಿಟ್ಟದ್ರಿ ಅಂತಂದ್ರೆ ಅವರು. ಹಲೋ, ಹಾಂ ಹೇಳಿ ಹೇಳಿ, ಕೇಳ್ತಾ ಇದೆ, ಹೇಳ್ರಿ. ಕೇಳ್ತಾ ಇದೆ, ಹೇಳಿ. ಜಾಯಿಂಟು ಬಿಟ್ಟಂತ ಎಕ್ಸ್ರೇ ತೆಗೆಸಿ ನೋಡಿದ್ರೆ ಅದಕ್ಕೆ ಆಪರೇಷನ್ ಆಗ್ಬೇಕು ಅಂತಂದ್ರೆ, ಅದಕ್ಕೆ ಒಂದೊಳ್ಳೆ ಅಲ್ಲಿ ಬಿ ಪಿ ಎಲ್ ಆರೋಗ್ಯಮಾನ್ ಕಾರ್ಡು, ಆಯುಷ್ ಕಾರ್ಡು, ಮೋದಿ ಕಾರ್ಡು ನಡೀತಿದ್ರೆ ಬರ್ಬೇಕು ಅಂತ ಮಾಡಿದ್ರು ನಮ್ಗೆ. ಹಾ, ಅದು ನೋಡಿ, ಅದೇನಂದ್ರೆ ಕೆಲವೊಂದು ಕಾರ್ಡ್ಗಳು ನಡೀತಾ ಇರ್ತವೆ, ಕೆಲವೊಂದು ನಡೀತಾ ಇಲ್ಲ. ಸೊ ಅದು ನಿಮಗೆ ನಮ್ಮ ಕಾಲೇಜ್ ಹಾಸ್ಪಿಟಲಿನ ಪಿ ಆರ್ ಓನವರಿಗೆ ಫೋನ್ ಮಾಡಿದ್ರೆ ಅವ್ರು ನಿಮಗೆ ಹೇಳ್ತಾರೆ ಯಾವ ಕಾರ್ಡ್ ನಡೀತದೆ, ಯಾವ್ದು ನಡೆಯಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ತರ ಒಂದು ನೀವು ಇನ್ಫಾರ್ಮೇಶನ್ ಅಲ್ಲಿ ಕಾಲೇಜ್ ಹಾಸ್ಪಿಟಲ್ ಅಲ್ಲೇ ಕೇಳಬೇಕಾಗ್ತದೆ. ಆಮೇಲೆ ಈಗ ನಮ್ ಪೂರ್ತಿ ಅದು ಪೂರ್ತಿ ಎಲ್ಲ ಸವಕಳಿ ಬಂದದ ಅನ್ಲಿಕ್ಕೆ. ಈ ಸದ್ಯಕ್ಕೆ ಏನ್ರಿ ಟ್ಯಾಬ್ಲೆಟ್ಸ್ ಏನು? ಟ್ಯಾಬ್ಲೆಟ್ಸ್ ಅಂದರೆ ಇವರು ನಮ್ಮ ಆರ್ಥೋಪೆಡಿಕ್ ಡಾಕ್ಟರ್ ಅವರು ನೋವು ಕಡಿಮೆ ಆಗುವಂಥದ್ದು ಒಂದು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ತಗೋಬೋದು. ಹೌದು ಹೌದು, ಬಟ್ ಅದು ಯಾವ ಸ್ಟೇಜಲ್ಲಿ ಇದೆ ಅಂತ ಏನಾದರೂ ಹೇಳಿದ್ರೆ ಡಾಕ್ಟರು? ಸರ್ ಕರೆ ಕಟ್ಟಾಗಿದೆ, ಇನ್ನು ನೀವು ಉತ್ತರ ಹೇಳ್ಬೋದು. ಅದು ಇನ್ನು ಏನಾದರೂ ಹೇಳೋದು, ಅದು ಸ್ಟೇಜ್ 4 ಅಂದರೆ ಎಕ್ಸ್ರೇಯಲ್ಲಿ ನೋಡಿದಾಗ ಗ್ರೇಡ್ 4 ಅಂತ ಹೇಳ್ತೀವಿ. ಅದು ಗ್ಯಾಪ್ ಪೂರ್ತಿ ಕಡಿಮೆ ಆಗಿಬಿಟ್ಟು ಜಾಯಿಂಟಲ್ಲಿ ಭಾಳಷ್ಟು ಸೌಕಳಿ ಕಂಡು ಬರ್ತದೆ, ಆವಾಗನೇ ಅದು ಆಪರೇಷನ್ನಿಗೆ ಒಂದು ಕಾರಣ. ಸೊ ಆ ಥರ ಯಾವ ಸ್ಟೇಜಲ್ಲಿ ಇದೆ ಅಂತ ನೋಡಬೇಕಷ್ಟೆ. ಇನ್ನು ಮುಂದಿನ ಕರೆ. ಹಲೋ, ಎಸ್ಟಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ನಾನು ಶಿರೋಳದಿಂದ ಉದಯ ಕೇಳರ್ ಮಾತಾಡ್ತಾ ಇರೋದು ಮೇಡಮ್. ಉದಯ್ ಅವರ ಕೇಳ್ರಿ ಪ್ರಶ್ನೆ. ಈಗ ಕಾಲ್ನೊಳಗ ಎಡಗಿದ ನ್ಯಾವ್ ಆಗಿ ಕೀಲ್ದೊಳಗ ಪೇನ್ ಬಂದಿತ್ತು ಮೇಡಮ್. ಅದನ್ನ ನಾವು ಇಲ್ಲಿ ಬದಾಮಿ ತೋರಿಸಿದ್ವಿ ರೀ ಚೌಧರಿ ಅಂತೇಳಿ, ಅವರು 3 ಆಮೇಲೆ ಕ್ಯಾಲ್ಸಿಯಂ ಗುಳಿಗೆ ಕೊಟ್ರು ಮೇಡಮ್, ಆದ್ರೆ ಇನ್ನೂ ಕಡಿಮೆ ಆಗ್ತಾ ಇಲ್ಲ, ಎದಕ್ಕೆ ಅಂತ. ಒಂದು ತಿಂಗಳಾಯ್ತು, ಅದರ 90% ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಈಗ ಅದು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಏನಾದ್ರೂ ಹೇಳಿದ್ರ? ಎಕ್ಸ್ರೇ ತೆಗೆದ್ರಿ ಸರ್, 2 ತೆಗೆದ್ರ, ಒಳಗೆ ಕೀಲ್ದೊಳಗೆ ಸ್ವಲ್ಪ ಬಾವು ಬಂದಿದೆ ಅಂತ ಅಂದ್ರ ಅವರು. ಅದಕ್ಕೆ 3 ಅದು 4 ಬಾಟ್ಲಿ ಇದ್ದಿದ್ದಿರ್ತದ ನೋಡ್ ಸರ್, ಅದು 1 ತೊಳೆದು ಕೊಟ್ಟಿದ್ರು. ಅದು ಅದು ಗೊತ್ತಾಯ್ತು, ಬಟ್ ಅದು ಸೌಕಳಿ ರೋಗ ಅಂತಾನೆ ಗುಳಿಗೆ ಕೊಟ್ರು, ಪೇನ್ ಕಿಲ್ಲರ್ ಗುಳಿಗೆ ಕೊಟ್ರು. ಅವು 15 ಅವು 15 ಅವನು ತಗೊಂಡಿಂದ ಕಡಿಮೆ ಅಂದ್ರೆ ಅಳಕುದು 90% ಕಡಿಮೆ ಆಗೈತೆ ಸರ್, ಆದ್ರೆ ಇನ್ನೂ 10% ಕಡಿಮೆ ಆಗಿಲ್ಲ. ಅಲ್ಲ, ಬಟ್ ಸೌಕಳಿ ರೋಗ ಬಂದಿದೆ ಅಂತ ಹೇಳಿದ್ರ ಅವರು? ಅವ್ರು ಹೇಳಿಲ್ಲ ಸರ್, ಆದ್ರೆ ಅಲ್ಲಿ ಸ್ವಲ್ಪ ನರದ ಬಾವು ಬಂದಿದೆ ಕೀಲಿದೊಳಗ ಅಂತಂದ್ರ ಅವರು. ಯಾಕಂದ್ರೆ ನಾವು ಟೇಲರಿಂಗ್ ಮಾಡ್ತೀವಲ್ಲ ಸರ್, ಅದಕ್ಕೋಸ್ಕರ ಅದರಲ್ಲೇ ಮಾಡಿದೀವಿ. ಆಗ ಈಗ ಮೋಟರ್ ತಂದು ಹಚ್ಚಿವಿ ಬಿಡ್ರಿ, ಆಗ ಮೊದ್ಲೇಕ ನಾವು ಏನ್ ಮಾಡಿದೀವಿ, ಗುಳಿಗೆ ತಗೊಂಡ್ಕೂಲೆ ಕಡಿಮೆ ಆತಂದ್ಕೂಲೆ ಅದಕ್ಕೆ ಕೆಲಸ ಮಾಡಿದೀವಲ್ಲ, ಅದು ಇದು ಆಗಿ ಬಾವು ಬಂದಿದೆ ಅಂತಂದ್ರು ಸರ್ ಅವರು. ಸರಿ, ನೀವು ಮುಂಚೆ ಯಾರಾದ್ರೂ ಫಿಸಿಯೋಥೆರಪಿನ ಅವ್ರ ಕಡೆ ಹೋಗಿದ್ದೀರಾ, ಭೌತಿಕ ಚಿಕಿತ್ಸೆ ತಗೊಂಡಿದ್ದೀರಾ? ಇಲ್ಲ ಇಲ್ಲ ತಗೊಂಡಿಲ್ಲ ಸರ್. ನಾ ಎಲುಬು ಕೀಲುಗಳ ತಜ್ಞರ ಬಸವರಾಜ್ ಚವ್ಹಾಣ್ ಇಲ್ಲಿ ಬದಾಮಿ ಒಳಗೆ ತೋರಿಸಿದ್ಯ. ಹಾ, ಅವರು ಅವರು ಮಾತ್ರೆಗಳು ಕೊಟ್ಟಿದಾರಲ್ಲ, ಅದಲ್ಲದೆ ಅದೇ ಅದೇ ಅದಲ್ಲದೆ ನೀವು ಕೆಲವೊಂದು ವ್ಯಾಯಾಮಗಳನ್ನು ಕೂಡ ಮಾಡಬೇಕಾಗ್ತದೆ ಅದ್ರ ಜೊತೆಗೆ. ಯಾಕಂದ್ರೆ ಸೌಕ್ಳಿ ರೋಗದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಮಣ್ಕಾಲಿನ ಸನೇಹಗಳ ಶಕ್ತಿ ಕಡಿಮೆ ಆಗಿರ್ತದೆ. ಓಕೆ, ಅಲ್ಲಿ ನೋವು ಇದೆಯಾ? ಪಾದ ಪಾದ ಎಡಿದ ನೇಮ ಪಾದಕ್ಕಿದೆ. ಗೊತ್ತಾಯ್ತು ಗೊತ್ತಾಯ್ತು. ಸೊ ಕೆಲವೊಂದು ಪಾದಗಳದ್ದು ಸನೇಹಗಳದ್ದು ವ್ಯಾಯಾಮ ನಾವು ನಮ್ಮ ಭೌತಿಕ ಚಿಕಿತ್ಸೆದಲ್ಲಿ ಹೇಳಿರ್ತೀವಿ. ಯಾಕಂದ್ರೆ ಏನಾಗ್ತದೆ ಅಂದ್ರೆ ನೀವು ನಡೀತಾ ಇರುವಾಗ ನಿಮ್ ಪೂರ್ತಿ ಭಾರ ಪಾದ ಮೇಲೆ ಬೀಳ್ತದೆ, ಅದಲ್ಲದೆ ಮಣ್ಕಾಲು ಮತ್ತೆ ಹಿಪ್ ಜಾಯಿಂಟ್ ಮೇಲೆ ಬೀಳ್ತಾ ಇರ್ತದೆ. ಸೊ ಅದರಿಂದನೇ ಅದು ಒಂದ್ ಸ್ವಲ್ಪ ನೂ ಕಂಡು ಬರ್ತಾ ಇರ್ತದೆ ಅವಾಗವಾಗ. ಸೊ ನೀವು ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನೀವು ಈ ಸನೇಹಗಳ ಬಲಪಡಿಸುವ ವ್ಯಾಯಾಮಗಳನ್ನು ಮಾಡಿಬಿಟ್ರೆ ಆ 10% 20% ನೋವು ಏನಿರ್ತದಲ್ಲ ಅದನ್ನು ಸಣ್ಣಾಗಿ ಕಡಿಮೆ ಹಾಕ್ಕೊಂತ ಹೋಗ್ತದೆ. ಸೊ ನೀವು ಯಾವುದಾದ್ರೂ ನಿಮ್ಮ ಅಕ್ಕಪಕ್ಕಲ್ಲಿರುವ ಭೌತಿಕ ಚಿಕಿತ್ಸೆ ವಿಭಾಗದಲ್ಲಿ ಹೋದರೆ ಅವ್ರು ನಿಮಗೆ ಆ ಮಷಿನ್ನು ಹಚ್ಚಿಬಿಟ್ಟು ಕೆಲವೊಂದು ವ್ಯಾಯಾಮಗಳು ಹೇಳ್ತಾರೆ, ಅದನ್ನು ನೀವು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಒಳ್ಳೆಯದು. ಸರ್, ಈಗ ಇದೇನು ಆಸ್ತಿ ಸಂಧಿವಾತದ ಮೊಣಕಾಲಿಂದು? ಇವರು ಟೇಲರ್ ಅಂತ ಹೇಳಿದ್ರು. ಈಗ ಆಕ್ಯುಪೇಷನಲ್ ಹಜಾರ್ಡ್ಸ್ ಇರ್ತಾವ, ಈ ಉದ್ಯೋಗಕ್ಕೆ ಸಂಬಂಧಪಟ್ಟಂಗ ಈ ರೀತಿ ಆಗ್ತಾ ಇದ್ರ ಅಂಥವ್ರಿಗೆ ಏನು ಹೇಳ್ತೀರಿ ಸರ್? ಈ ಟೇಲರಿಂಗ್ ಮಾಡೋರಾಗ್ಲಿ, ಬೇರೆ ಕಾಲನ್ನು ಉಪಯೋಗಿಸಿ ಕೆಲಸ ಮಾಡೋದು ಯಾವುದೇ ಇರಬಹುದು, ಅವ್ರಿಗೆ ಏನು ಹೇಳ್ತೀರಿ ಸರ್? ನೀವು ಅವರಿಗೆ ಏನಂದ್ರೆ, ಈಗ ನೋಡಿ, ಅದು ಟೇಲರಿಂಗ್ ಅಂತೇಳಿ ಒಂದು ಆಕ್ಯುಪೇಷನ್, ಅವ್ರಿಗೆ ನಾವು ಸ್ಟಾಪ್ ಮಾಡೋಕ್ಕಂತೆ ಹೇಳೋಕ್ಕಾಗಲ್ಲ. ಸೊ ಭಾಳ ನೋವಿತ್ತಪ್ಪ ಅಂತಂದರೆ ಒಂದು ಮಣ್ಕಾಲು ಪಟ್ಟಿ ಹಾಕಿಬಿಟ್ಟು ಕೆಲಸವನ್ನು ಕಂಟಿನ್ಯೂ ಮಾಡೋಕ್ಕೆ ಹೇಳ್ತೀವಿ. ಅದಲ್ಲದೆ ಕೆಲವೊಂದು ಮಣ್ಕಾಲು ಶಕ್ತಿ ಬರುವಂಥದ್ದು ವ್ಯಾಯಾಮಗಳು ಕಂಟಿನ್ಯೂಸ್ ಆಗಿ ಮಾಡ್ತಾ ಇತ್ತಂದರೆ ಈ ನೋವನ್ನು ನಾವು ತಡಿಬೋದು. ಅದಲ್ಲದೆ ಈ ಥರ ಈ ಪ್ರೋಗ್ರೆಸಿಂಗ್ ಈ ಕಂಡೀಷನ್ ಇದು ಪ್ರೋಗ್ರೆಸ್ ಅನ್ನು ನಾವು ತಡಿಬೋದು. ಸೊ ವ್ಯಾಯಾಮಗಳು ಕಂಟಿನ್ಯೂ ಮಾಡಬೇಕು. ಆಮೇಲೆ ನೀ ಕ್ಯಾಪ್ ಹಾಕ್ಕೊಂಡ್ರೆ ಒಳ್ಳೆಯದು ಭಾಳ ನೋವು ಇತ್ತಂದರೆ. ಆಮೇಲೆ ಅದಲ್ಲದೆ ಕೆಲವೊಂದು ಊಟದ ಪದಾರ್ಥದಲ್ಲಿ ಫ್ಯಾಟ್ನೆಸ್ ಬರಲ್ದಂಥದ್ದು ಒಂದು ಊಟ ಸರಿಯಾಗಿ ಮಾಡಿದರೆ ನಾವು ಅದನ್ನು ತಡಿಬೋದು. ಹಲೋ, ಹಲೋ ಮೇಡಮ್, ನಮಸ್ಕಾರ ಮೇಡಮ್. ನಮಸ್ತೆ, ನಿಮ್ಮ ರೇಡಿಯೋ ಸೆಟ್ಟು ಅಥವಾ ಮೊಬೈಲ್ ಸ್ವಲ್ಪ ದೂರ ಇಡ್ರಿ. ನೀವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ, ನಿಮ್ಮ ಹೆಸರು ಹೇಳ್ರಿ? ಇಲ್ಲಿ ತಾಲೂಕು ಬಳಗಾನೂರದಿಂದ ನಾನಾಗೌಡ. ನಾನಾಗೌಡ್ರ ಪ್ರಶ್ನೆ ಕೇಳ್ರಿ ಡಾಕ್ಟರ್. ನಮ್ದು ಮೊಳಕಾಲ ಒಂದು ಡಾಕ್ಟರ್ ಸಾಹೇಬ್ರಿಗೆ ನಮಸ್ಕಾರ. ನಮಸ್ಕಾರ ಹೇಳಿ. ನಮ್ ಮೊಳಕಾಲ ಒಟ್ಟ ಬೇನೆ ಐತ್ ನೋಡ್ರಿ ಸರ್, ಒಟ್ಟ ಒಂದ್ ಎಡಗಾಲ ಮೊಳಕಾಲ ಒಂದ್ ಈಗ ಏನಿಲ್ಲಂದ್ರು ಒಂದ್ 10 ವರ್ಷ ಐತ್ರಿ ಅದು. ಅದು ಹಿಂಗ ಕುತ್ತು ಹೇಳಕ್ ಬರ್ದಲ್ರಿ, ಮತ್ತೆ ಈಗ ನಡ್ಯಾಗ ಮಾಡಾಗ ಬಡ ಬಡ ಹೋಗಕ್ ಬರ್ದಲ್ರಿ. ಅದಕ್ಕಾಗಿ ಮತ್ತೆ ಎಲ್ಲರ ದವಾಖಾನೆ ತೋರ್ಸನ, ಅದ ಏನು ಮಾಡಕ್ ಬರ್ದಲ್ಲ ಕತ್ರಿ. ಆಗಿನ ಪುರ್ತ ಇಟ್ಟು ಗುಳಿಗೆ ಕೊಡ್ತಾರ, ಮತ್ತೆ ಅದು ಒಂದ್ 15 ದಿವಸ ಅದು ಕಡಿಮೆ ಆಗ್ತಾರೆ. ಅದಕ್ಕ ಮತ್ ಮುಂದೆ ಹ್ಯಾಂಗ ಮಾಡಿದ್ರಿ ಟ್ರೀಟ್ಮೆಂಟ್? ಈಗ ಇದು 10 ವರ್ಷದಿಂದ ಇದೆ ಅಂತ ಹೇಳ್ತಾ ಇದ್ದೀರಲ್ಲ, ಇದು ದೀರ್ಘಕಾಲದಲ್ಲಿರುವ ಹಂತದಲ್ಲಿ ಇರ್ತದೆ. ಇದು ಅಂದ್ರೆ ಕ್ರಾನಿಕ್ ಸ್ಟೇಜ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ನೀವು ಒಂದ್ ಸ್ವಲ್ಪ ಬಿಸಿನೀರ್ ಕಾವ ಹಚ್ತಾ ಇರಬೇಕು. ಇದು ಈ ಸೌಕ್ಳಿ ರೋಗ ಥಂಡಿಯಲ್ಲಿ ಜಾಸ್ತಿ ಕಂಡು ಬರ್ತದೆ ಇದು ನೋವು, ಆಯ್ತಾ? ಸೊ ಅದಕ್ಕೋಸ್ಕರ ಏನ್ ಮಾಡ್ರಿ ಅಂದ್ರೆ, ಒಂದು ಬಕೆಟ್ ಅಲ್ಲಿ ಬಿಸಿ ನೀರ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಟಾವೆಲ್ ಈ ಹಿಂಡಿ ಅದು ಮಣ್ಕಾಲಿಗೆ ಹಚ್ಬೋದು, ಅಥವಾ ಡೈರೆಕ್ಟ್ ಬಿಸಿ ನೀರನ್ನೇ ಮಣ್ಕಾಲ ಮೇಲೆ ಹಾಕೋಬಹುದು. ಅಂದ್ರೆ ನಿಮಗೆ ಉಗುರು ಬೆಚ್ಚು ನೀರ್ ಅಂತ ಹೇಳ್ತೀವಲ್ಲ, ಆ ತರ ನೀರನ್ನು ನೀವು ಮಣ್ಕಾಲೆಲ್ಲ ಹಾಕೊಂಡ್ ಬಿಟ್ರೆ ಸ್ವಲ್ಪ ಕೆಲವು ಹಂತಿಗೆ ಅದು ನೋವು ಕಡಿಮೆ ಆಗ್ತದೆ, ಆಯ್ತಾ? ಅದಲ್ಲದೆ ನಿಮಗೇನಾದ್ರೂ ಅಲ್ಲಿ ಭೌತಿಕ ಚಿಕಿತ್ಸೆ ವಿಭಾಗಕ್ಕೆ ಹೋಗಕ್ ಅವಕಾಶ ಸಿಕ್ತಂತಂದ್ರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೆಲವೊಂದು ಎಲೆಕ್ಟ್ರಾನಿಕ್ ಯಂತ್ರಗಳು ಇರ್ತವೆ, ಅದನ್ನ ಹಚ್ಕೋಬಹುದು. ಒಂದು ವಾರ ಎರಡು ವಾರ ತನಕ ನೋವು ಕಡಿಮೆ ಆಗ್ತದೆ. ಒಂದು ಮಣ್ಕಾಲದ ವ್ಯಾಯಾಮ ಹೇಳ್ಕೊಡ್ತೀನಿ, ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಈಗ ಟಾವೆಲ್ ಹಿಂಗ ರೋಲ್ ಮಾಡ್ಕೊಂಡ್ಬಿಟ್ಟು ಮಣ್ಕಾಲ್ ಕೆಳಗಡೆ ಇಟ್ಟು ಒತ್ತಾ ಇರ್ಬೇಕು, ಆಯ್ತಾ? ಅದು ಮಣ್ಕಾಲ್ ಕೆಳಗಡೆ ಇಟ್ಟು ಒಂದ್ 10 ಸರಿ ಒತ್ತಾ ಇರ್ಬೇಕು, ಆಯ್ತಾ? ಅದಲ್ಲದೆ ಅದೇ ಟಾವೆಲ್ ರೋಲು ಹಿಂಬಡ ಕೆಳಗಡೆ ಇಟ್ಟು ಒತ್ತಾ ಇರ್ಬೇಕು, ಅದು ಒಂದ್ 10 ಸರಿ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಇದು ಒಂದು ದಿನಕ್ಕೆ ಮೂರು ಸರಿ ಮಾಡಿ. ಓಕೆ, ಅದರಿಂದ ನಿಮ್ಮ ಸುತ್ತ ಜಾಯಿಂಟಿನ ಸುತ್ತ ಸನೈಗಳನ್ನು ನಾವು ಅದಕ್ಕೆ ಸ್ಟ್ರೆಂತ್ ಅಂದರೆ ಶಕ್ತಿ ಬರುವಂಥ ವ್ಯಾಯಾಮ ಇವು, ಅದನ್ನು ನೀವು ಮಾಡ್ತಾ ಇದ್ರೆಪ್ಪ ಅಂತಂದರೆ ಸಣ್ಣವಾಗಿ ನಿಮಗೆ ನೋವು ಕಡಿಮೆ ಹಾಕೊಂತ ಹೋಗ್ತದೆ. ಸರ್, ಇದು ಕುರ್ಚಿ ಮೇಲೆ ಕೂತು ಮಾಡುವಂಥ ವ್ಯಾಯಾಮನೋ ಇನ್ನು? ಇಲ್ಲ, ಇದು ಮಲ್ಕೊಂಡು ಬಿಟ್ಟು ಮಾಡಬೇಕು. ಹಾಂ, ಅಂದರೆ ಸ್ನಾಯುಗಳಿಗೆ ಬಲ ಬರ್ತದೆ ಅಂತ ಹೇಳ್ತೀರಿ? ಹೌದು ಹೌದು. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತೀರಿ? ಬಸವನ ಬಯ್ಯಾಡಿ ತಾಲೂಕು ಟಕ್ಕಳಕ್ಕಿಂದ ರಮೇಶ್ ಶರಣರಿ ಮೇಡಮ್. ರಮೇಶ್ ಅವರ ಪ್ರಶ್ನೆ ಕೇಳ್ರಿ. ಡಾಕ್ಟರ್ ಸಾಹೇಬ್ರ ನಮಸ್ಕಾರ. ನಮಸ್ಕಾರ ಹೇಳ್ರಿ. ಹಿಮ್ಮಡ ಬಹಳ ಹೊಡಿತಾವ್ರಿ ಸರ್ ನಾನು. ಇದು ಎರಡನೇ ಪ್ರಶ್ನೆ ಹಿಮ್ಮಡದು. ನಾವು ಮನ್ಕಾಲ ಸೌಕಳಿ ರೋಗ ಬಗ್ಗೆ ಹೇಳ್ತಾ ಇದೀವಿ. ಸರಿ ಸರಿ, ಈಗ ಹಿಂಬಡ ಭಾಗದಲ್ಲಿ ನೋವು ಬರ್ತಾ ಇದೆ ಅಂತಂದ್ರಲ್ಲ, ಅದು ಎಕ್ಸ್ರೇ ಏನಾದ್ರು ಮಾಡಿದ್ರ? ಮಾಡೇನ್ರಿ ಸರ್, ನಾನು ಬ್ಯಾನ್ ಇದಾವ್ರಿ ಸರ್, ನಾ ಏನ್ ತೋರಿಸೇ ಇಲ್ರಿ, ದಿನ ನಾವು ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಬರೋರಿ ಸರ್. ಹಾ, ಸೊ ಈಗ ಸದ್ಯಕ್ಕೆ ನಿಮಗೆ ಮನೆಯಲ್ಲಿ ಮಾಡುವ ಒಂದು ಇದು ಟ್ರೀಟ್ಮೆಂಟ್ ಹೇಳಿರ್ತೀನಿ. ಒಂದು ಬಕೆಟ್ ಅಲ್ಲಿ ಬಿಸಿ ನೀರು ತಗೊಂಡ್ಬಿಟ್ಟು ಆಯ್ತಾ, ಮಣ್ಕಾಲ್ ಅದರಲ್ಲಿ ಎದ್ದಿಟ್ಕೊಂಡ್ಬಿಡಿ ಒಂದು 10-15 ನಿಮಿಷ ಆಯ್ತಾ. ಮಣ್ಕಾಲ್ವರೆಗೂ ಬರ್ಬೇಕನ್ರಿ ಸರ್ ನೀರು? ಮಣ್ಕಾಲ್ ಅಲ್ಲ, ಹಿಂಬಳ ಅಷ್ಟೇ. ಅಷ್ಟೇ? ಹಾ, ಮಣ್ಕಾಲಿನ ಕೆಳಗಡೆ ಭಾಗವರೆಗೆ ಆಯ್ತಾ. ಪಾದಗಳನ್ನ ಮುಳುಗಿಸಬೇಕು ಅಂತ ಹೇಳ್ತಾರೆ. ಹೌದು ಹೌದು, ಆಂಕಲ್ ತನಕ ಅಷ್ಟೇ. ಆಮೇಲೆ ನೀವು ಈಗ ಹೊಲದಾಗ ಜಾಸ್ತಿ ಅಡ್ಡಾಡ್ತೀರಂತ ಹೇಳಿದ್ರಲ್ಲ, ಸೊ ನಿಮ್ಮ ಚಪ್ಪಲಿ ಏನಾದರೂ ಹಾರ್ಡ್ ಇತ್ತಪ್ಪ ಅಂತಂದ್ರೆ ಅದನ್ನ ಫಸ್ಟ್ ಚೇಂಜ್ ಮಾಡಿ, ಮೆತ್ತಂದೊಂದು ಚಪ್ಪಲಿ ತಗೋಬೇಕು. ನೀವು ಹೇಳದಂಗ ನಾವು ತೊಗಲಿನ ಕೆಳಗಡೆ ರಬ್ಬರ್ ಇರೋ ಗಟ್ಟೆನು ಹಾಕೋತೇವ್ರಿ ಸರ್. ಹಾ, ಅದು ಗಟ್ಟಿ ಅಂತ ಹಾಕೋಬೇಡ್ರಿ, ಯಾಕಂದ್ರೆ ಅದರಿಂದನೇ ಹಿಂಬಡ ನೀವು ಜಾಸ್ತಿ ಆಗ್ಬಿಡ್ತದೆ. ಅದೇ ನೀವು ಮೆತ್ತ ಅಂತ ಹೇಳ್ತಿರಲ್ರಿ ಸರ್, ನಾವು ಹೊಲದಾಗ ಇರೋರ್ಲ ಮುಳ್ಳಾಕಲ್ಲ ಚುಚ್ತಾವ್ರಿ ಸರ್ ನಮ್ಗೆ. ಹಾ, ಮೆತ್ ಅಂದ್ರೆ ಆತರ ಅಲ್ರಿ, ಈಗ ನೀವು ಹಿಂಬಡ ಎಲ್ಲಿ ಟಚ್ ಆಗ್ತದಲ್ಲ ಆ ಏರಿಯಾದಲ್ಲಿ ಮೆತ್ತಗಿರ್ಬೇಕು. ಅದ್ರದ್ದು ಸೋಲ್ ಏನಂತೀವಲ್ಲ ಅದು ಮಾತ್ರ ಗಟ್ಟಿ ಇದ್ರೆ ನಡೀತದೆ. ಹೌದು, ಈಗ ನಿಮ್ಮ ಯಾವ್ದಾದ್ರು ಇದರಲ್ಲಿ ಸರ್ಜಿಕಲ್ ಅಂಗಡಿಗೆ ಹೋದ್ರೆ ಅದು MCR ಚಪ್ಪಲ್ ಅಂತ ಹೇಳ್ತೀವಿ, ಅದು MCR ಚಪ್ಪಲ್ ಅಂತ ನೀವು ಅಲ್ಲಿ ಕೇಳಿದ್ರೆ ಅವರೇ ನಿಮ್ಗೆ ಚಪ್ಪಲಿ ಕೊಡ್ತಾರೆ. ಸೊ ಆತರ. ಹೌದು ಹೌದು, ಅದನ್ನ ತಗೊಂಡು ಹಾಕೊಂಡು ಅಡ್ಡಾಡ್ರಿ, ಕಡಿಮೆ ಆಗ್ತದೆ. ಸರ್, ನಮ್ಮ ಎಲ್ಲ ಕೇಳುಗರ ಪ್ರಶ್ನೆಗಳಿಗೆ ನೀವು ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದೀರಿ. ನೀವು ಚುಟುಕಾಗಿ ಹೇಳಬೇಕು, ಬಹಳಷ್ಟು ಮಂದಿಗೆ ಗ್ರಾಮೀಣ ಪ್ರದೇಶದಲ್ಲಿ ಇದ್ದವರಿಗೆ ಭೌತಿಕ ಚಿಕಿತ್ಸೆ ಫಿಸಿಯೋಥೆರಪಿಸ್ಟ್ ಇರ್ತಾರನ್ನೋ ಕಲ್ಪನೆ ಕೂಡ ಇಲ್ಲ. ಅಂಥವರಿಗೆ ನೀವು ಈ ಎಲ್ಲ ಅಂದ್ರೆ ಆರೋಗ್ಯಕರ ಜೀವನ ಶೈಲಿಯನ್ನು ರೈತರಾಗಲಿ ಈಗ ಸದ್ಯ ಮಾತಾಡಿದ್ರಲ್ಲ ಆ ಥರ ಅವ್ರಿಗೆ ಏನೋ ಒಂದು ಕಿವಿ ಮಾತು ಹೇಳ್ತೀರಿ ಚುಟುಕಾಗಿ? ಅವ್ರಿಗೇನಪ್ಪ ಅಂತಂದರೆ ಈಗ ಈ ಸೌಕಳಿ ರೋಗ ಬಗ್ಗೆ ಅವರಿಗೆ ಸರಿಯಾಗಿ ಒಂದು ಇನ್ಫಾರ್ಮೇಷನ್ ಇದ್ದೇ ಇರ್ತದೆ. ಸಾಧ್ಯ ಆದಷ್ಟು ನೋವು ಭಾಳ ಆಗಬೇಕಂಥೇಳಿ ವೇಟ್ ಮಾಡೋಕ್ಕೆ ಹೋಗಬೇಡ್ರಿ. ನಿಮಗೆ ಸ್ವಲ್ಪ ಏನಾದರೂ ಮನ್ಕಾಲಲ್ಲಿ ನೋವು ಬಂತಂದರೆ ದಯವಿಟ್ಟು ಡಾಕ್ಟ್ರಿಗೆ ಬಂದು ಭೇಟಿಯಾಗ್ರಿ. ಆ ಸ್ಟೇಜ್ ಒನ್ನಲ್ಲಿ ಇರುವಾಗಲೇ ಕೆಲವೊಂದು ಮಾತ್ರೆಗಳು ಆಮೇಲೆ ವ್ಯಾಯಾಮಗಳು ಹೇಳಿದಾಗ ಅದನ್ನು ನಾವು ಮುಂದಿನ ಸ್ಟೇಜಲ್ಲಿ ಹೋಗೋಕ್ಕೆ ಸ್ವಲ್ಪ ಆದರೂ ಒಂದು ಕಂಟ್ರೋಲ್ ಮಾಡ್ಬೋದು. ಅದಲ್ಲದೆ ಹೇಳಿದ ವ್ಯಾಯಾಮವನ್ನು ಅವು ಮಾಡ್ತಾನೆ ಇರಬೇಕು. ಎಷ್ಟು ಮಾಡ್ತಾರೆ ವ್ಯಾಯಾಮ ಅಷ್ಟು ಒಳ್ಳೆಯದು. ವ್ಯಾಯಾಮ ಮತ್ತು ನಡಿಗೆ ಆರೋಗ್ಯಕರ ಜೀವನ ಶೈಲಿ ಇರಬೇಕು ಅಂತ ನೀವು ಹೇಳ್ತೀರಿ. ಧನ್ಯವಾದಗಳು ಡಾಕ್ಟರ್. ಆತ್ಮೀಯ ಕೇಳುಗರೆ, ಇವತ್ತಿನ ವಿಷಯ ಆಗಿತ್ತು ಮೊಣಕಾಲಿನ ಆಸ್ತಿ ಸಂಧಿವಾತ ಮತ್ತು ಭೌತಿಕ ಚಿಕಿತ್ಸೆ. ಭಾಗವಹಿಸಿದವರು ಡಾಕ್ಟರ್ ರವಿ ಸವದತ್ತಿ. ಇವರು ಸೋಮವಾರದಿಂದ ಶನಿವಾರದವರೆಗೆ ಆಸ್ಪತ್ರೆಯಲ್ಲಿ ಲಭ್ಯರಿರ್ತಾರೆ. ದೂರವಾಣಿ ಸಂಖ್ಯೆ 0836247789. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836247777777 ಹಾಗೂ 2321000 ಮತ್ತು 7187000. ಈ ವಾರದ ಬಹುಮಾನ ಪ್ರಶ್ನೆ, ಆಸ್ತಿ ಸಂಧಿವಾತದ ಕಾರಣಗಳೇನು? ಪ್ರಶ್ನೆ ಇನ್ನೊಮ್ಮೆ, ಆಸ್ತಿ ಸಂಧಿವಾತದ ಕಾರಣಗಳೇನು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳಿಸ್ಬೇಕು. ವಿಳಾಸ ಪ್ರಾಂಶುಪಾಲರು, ಎಸ್ಟಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 5800009. ಕಾರ್ಯಕ್ರಮದ ನಂತರ 10 ದಿನದ ಒಳಗೆ ತಲುಪುವಂತಹ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ವಿಳಾಸ ಇನ್ನೊಮ್ಮೆ, ಪ್ರಾಂಶುಪಾಲರು, ಎಸ್ಟಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ. ಪಿನ್ ಕ್ರಮಾಂಕ 5800009. ಇನ್ನು 20ನೇ ತಾರೀಕು ಆಗಸ್ಟ್ನಂದು ಕೇಳಿದಂತಹ ಪ್ರಶ್ನೆ, ಪ್ರೋಸ್ಟೇಟ್ ಹಿಗ್ಗುವಿಕೆಯಿಂದ ಮೂತ್ರಪಿಂಡ ವೈಫಲ್ಯ ಆಗಬಹುದೇ? ಸರಿಯಾದ ಉತ್ತರ